ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ. ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ. ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ. ಇನ್ನು ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ. ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ. The sky is always ready for those who dare. Every decision, every step takes you closer. Are you ready to take that step? The Indian Air Force is now accepting applications for officers through AFCAT 1 of 2026. Registrations open from 10th November 2025. For more details, visit careerairforce.gov.in or afcat.edcil.co.in. ಕೇಳುಗರೆ, ಕಳೆದ 2.5 ವರ್ಷಗಳಿಂದ ರಾಜ್ಯದ ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನು ತಲುಪಿಸುತ್ತಿರುವ ಆರೋಗ್ಯ ಸಚಿವರು ಈಗ ಖುದ್ದು ನಿಮ್ಮ ಮನೆ ಮನಗಳನ್ನು ತಲುಪಲಿದ್ದಾರೆ. ಗುರುವಾರ ರಾತ್ರಿ 7:45 to 8:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರೊಂದಿಗೆ ಮಾತನಾಡಲು ಕರೆ ಮಾಡಿ 2237-0477 ಅಥವಾ 2237-0488 ಎಸ್ಟಿಡಿ ಕೋಡ್ 080. ನೆನಪಿಡಿ, ಗುರುವಾರ ರಾತ್ರಿ 7:45 to 8:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಕನಸಿಗು ನನಸಿಗು ಇಲ್ಲಿದೆ ಮುನ್ನುಡಿ, ಜೀವನ ಜೋಪಾನ. ಜೀವನ ಜೋಪಾನ, ಎಚ್ಐವಿ ಸೋಂಕಿನ ಜಾಗೃತಿ ಒಂದು ದೃಢೀಕರಣದತ್ತ. ಜೀವನ ಜೋಪಾನ. ಈ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ರಾಜ್ಯದ ಎಲ್ಲ ಕೇಂದ್ರಗಳಿಂದ ಪ್ರಸಾರ. ಜೀವನ ಜೋಪಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳಿ ಅಥಣಿ ತಾಲೂಕು ಗುಂಡೇವಡಿ ಗ್ರಾಮದ ಶ್ರೀಶೈಲ್ ಧರಪ್ಪ ಕಾರಜ್ಜಣಗಿ ಅವರ ಕೃಷಿ ಬದುಕಿನ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಅಥಣಿ ತಾಲೂಕು ಗುಂಡೇವಾಡಿ ಗ್ರಾಮದ ರೈತರಾದಂಥ ಶ್ರೀಶೈಲ್ ದರೆಪ್ಪ ಕಾರಜನಗಿ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕೃಷಿಯ ಬದುಕಿನ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ ಅಂತ. ಶ್ರೀಶೈಲ್ ದರೆಪ್ಪ ಕಾರಜನಗಿ ಅವರೇ, ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ. ನಮಸ್ಕಾರ ಸರ್, ನನ್ನ ಹೆಸರು ಶ್ರೀಶೈಲ್ ದರೆಪ್ಪ ಕಾರಜನಗಿ, ಊರು ಗುಂಡೇವಾಡಿ, ಅಥಣಿ ತಾಲೂಕು, ಬೆಳಗಾವಿ ಡಿಸ್ಟಿಕ್ರಿ. ದರೆಪ್ಪ ರಾಮಪ್ಪ ಕಾರಜನಗಿ ನಮ್ಮ ಅಪ್ಪರೇ, ನಮ್ಮ ಇಬ್ಬರು ಅಣ್ಣ ತಮ್ಮರೇ, ಇಬ್ಬರು ಅಕ್ಕ ತಂಗಿರಿ. ನಾವು ಮಾಡೋದು ವ್ಯವಸಾಯ ರೀ. ನಾವು ಬೆಳೆದ್ರಿ ಗೋವಿಂಜೋಳ, ಉದ್ದು, ಕಡಲೆ, ಬಿಳಿಜೋಳ ರೀ, ಬದನೆಕಾಯಿ ಬೆಳಿತೀನಿ ರೀ, ಚೌಳಿಕಾಯಿ ಬೆಳಿತೀನಿ ರೀ, ಬೆಂಡಿಕಾಯಿ ರೀ, ಹೀರಿಕಾಯಿ ರೀ. ತಮ್ಮದು ಒಟ್ಟು 8 ಎಕರೆ ಜಮೀನು? ನಮ್ಮದು 8 ಎಕರೆ ಸರ್. ಒಟ್ಟು? ಒಟ್ಟು ರೀ ಸರ್. ನಿಮ್ಮ ಪಾಲಿಗೆ ಬಂದಿದ್ದು ಎಷ್ಟು? ನನ್ನ ಪಾಲಿಗೆ 3 ಎಕರೆ ಐತಿ ಸರ್. 3 ಎಕರೆ ಒಳಗೆ ಏನೇನು ಬೆಳೆ ಹಾಕ್ತೀರಿ? ನಾವು ಗೋವಿಂಜೋಳ ಬೆಳಿತೀನಿ ರೀ, ಉದ್ದು ಬೆಳಿತೀನಿ ರೀ, ಬಿಳಿಜೋಳ ರೀ, ಮತ್ತು ತರಕಾರಿ ಅದರ ಚೌಳಿಕಾಯಿ ರೀ, ಬೆಂಡಿ ರೀ, ಹೀರಿ ರೀ, ಬದನೆಕಾಯಿ ರೀ ಬೆಳಿತಾ ಇದ್ದೇನೆ ರೀ. ಕೃಷಿಯ ಬದುಕನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಓದ್ಲಿಲ್ಲ ತಾವು ಮುಂದೆ? ನಮ್ಮ ಮುಂದೆ ರೀ ಹೊಲ ಸ್ವಲ್ಪ ಹೆಚ್ಚಾಗೋಣ ರೀ, ಮನೆಯಲ್ಲಿ ಕೆಲಸ ಬಿಡಿಸಿರಿ. ಕೆಲಸ ಬಿಡೋಣ ರೀ, ಮನ್ಯಾಗ ಗೋವಿಂಜೋಳ ಕಡಿದ್ರಿ, ಮುರಿದ್ರಿ, ಮನೆ ಸಲುವಾಗಿ ಸ್ವಲ್ಪ ಕಸ ಹೆಚ್ಚಾಗೋಣ ರೀ, ಹೊಲ ನಾನು ಕೆಲಸ ಮಾಡೋದಿ. ನನಗೆ ಸರ 7 ಕಲ್ತನ ರೀ, ಕಲಿಸಿ ಬಿಡಿಸಿರಿ ಸರ್ ಮನೆಯಲ್ಲಿ ರೀ. ಬಿಡಿಸಿ ಸ್ವಲ್ಪ ಒಕ್ಕಲ್ತನ ಹೆಚ್ಚಿ ಸರ ಮಾಡತ್ತೇಳಿ ಮನೆಯಲ್ಲಿ ಹೇಳೋಣ ರೀ, ಒಕ್ಕಲ್ತನ ಮಾಡತ್ತೇನೆ ರೀ. ಅಂದ್ರೆ ಜೀವನ ನಿರ್ವಹಣೆಗೇನು ತೊಂದರೆ ಆಗಿಲ್ಲ? ಏನೇ ತೊಂದರೆ ಇಲ್ಲ ಸರ್. ಕೃಷಿಯಲ್ಲಿ? ಕೃಷಿಯಲ್ಲಿ ರೀ. ಶ್ರೀಶೈಲ್ ದರೆಪ್ಪ ಅವರೇ, ತಾವು ಒಬ್ಬ ಕೃಷಿಕರಾಗಿ ಭೂಮಿಯನ್ನ ಯಾವ ರೀತಿ ಹದವನ್ನ ಮಾಡ್ಕೋತೀರಿ? ಬಿತ್ತೋದಕ್ಕಿಂತ ಪೂರ್ವದಲ್ಲಿ ಭೂಮಿಯನ್ನ ಯಾವ ತರ ತಾವು ಹದ ಮಾಡ್ಕೊಂಡು ಬಿತ್ತನೆಗೆ ರೆಡಿ ಮಾಡ್ತೀವಿ? ಮೇ ಮೊದಲನೇ ವಾರನಾಗ ರೀ ತಿಪ್ಪಿ ಗೊಬ್ಬರ ಹೋಗ್ತೀವಿ ರೀ, ಉಗದು ರೊಟ್ಟು ಹೊಡಿತೀವಿ, ಎಲ್ಲ ಟ್ರ್ಯಾಕ್ಟರ್ ಚಾಲಿತನ ತಿಪ್ಪಿ ಗೊಬ್ಬರ ತಂದು ಹೋಗ್ತೀವಿ ರೀ ಭೂಮಿಗೆ ರೀ. ಭೂಮಿ ತಮ್ಮತ್ರ ಟ್ರ್ಯಾಕ್ಟರ್ ಇಲ್ಲ ಬಾಡಿಗೆ ಸರ್ ತರ್ತೀವಿ? ಬಾಡಿಗೆ ತಗೊಂಡ್ಬರ್. ಬಾಡಿಗೆ ತರ್ತೀವಿ. ಬಾಡಿಗೆ ತಂದ್ರಿ ಅದ ಬಾಡಿಗೆ ಎಷ್ಟು ಅದ ರೀ? ಒಂದ್ ದಿನಕ್ಕೆ? ಒಂದು ದಿನಕ್ಕೆ 2,000 ರೂಪಾಯಿ ಐತ್ರಿ ಒಂದು ದಿನದ ಬಾಡಿಗೆ ರೀ. ಎಷ್ಟು ದಿನದಾಗ ತಮ್ಮ ಭೂಮಿಯನ್ನ? ಒಂದು ದಿನ ಸಾಕ್ರಿ ಸರ್. ಹತ್ತು ಡಬ್ಬಿ ತಿಪ್ಪಿ ಗೊಬ್ಬರ ಹೊಡೆದ್ರಿ, ತಿಪ್ಪಿ ಗೊಬ್ಬರ ಎಲ್ಲ 3 ಎಕರೆಗೆ ಹಾಕಿರಿ, ಎಲ್ಲ ರೋಟರ್ ಹೊಡೆದ್ ಕಲಿಸ್ತೇವ್ರಿ, ಕಲಿಸಿರಿ. ಜೂನ್ ಮೊದಲನೇ ವಾರ ಬಿತ್ತನೆ ಮಾಡ್ತೇವ್ರಿ. ಜೂನ್ ಮೊದಲನೇ ವಾರ ಬಿತ್ತನೆ ಮಾಡ್ತೇವ್ರಿ. ಈಗ ತಮ್ದು 3 ಎಕರೆ ಜಮೀನ್ ಅದ ಅಂದ್ರಲ್ಲ, ಇದು ನೀರಾವರಿ ಜಮೀನು ಅಥವಾ ಒಣ ಬೇಸಾಯ? ನೀರಾವರಿ ಐತ್ರಿ ಸರ್. ನೀರಾವರಿ ನೀರಾವರಿ ನೀರಾವರಿ ಭೂಮಿ ಇಟ್ಕೊಂಡು ತಾವು ಕಬ್ಬನ್ನ ಯಾಕೆ ಬೆಳಿತಾ ಇಲ್ಲ? ಕಬ್ಬ ಅಂದ್ರೆ ಸರ್ ಬ್ಯಾಸಿ ನೀರು ತಾಳಂಗಿಲ್ರಿ. ಈಗ ಕೋಲಿ ತಾಳಂಗಿಲ್ಲನರಿ, ಗೋವಿಂಜಾಳ ತಗೊಂಡ್ರಿ, ನಾ ನೀರ್ ಸಾಲಾಗಿಲ್ಲನರಿ, ಅಟ್ಕ ಎಂಡ್ ಮಾಡ್ತಾನ್ರಿ. ಮತ್ತೆ ಬ್ಯಾಸಿ ಗಳಿ ಹೊಡೆದ್ರಿ, ಮುಂದೆ ಉದ್ದ್ರಿ, ಮತ್ತೆ ಚೇಂಜಸ್ ಬೆಳೆ ಸಲುವಾಗಿರಿ, ಕಾಯ್ಕೊತಾನ್ರಿ. ಶ್ರೀಶಲ್ ದರೇಪ ಅವ್ರೆ, ತಾವು ಹೊಲವನ್ನ ಯಾವ ರೀತಿ ಹದವನ್ನ ಮಾಡ್ಕೋತ? ಹೊಲವಲ್ಲಿ ಸರ್ ಗಳಿ ಹೊಡೆಸನ್ರಿ, ಬ್ಯಾಸಿಗಳಿಗ್ರಿ, ಮುಂದ್ರಿ ತಿಪ್ಪಿ ಗೊಬ್ಬರ ಕಡಿತಾನ್ರಿ, ಕಡದ್ರಿ, ಹದವಾಗಿ ಮಾಡ್ಕೊಂಡ್ರಿ, ಸಾವಯವ ವಸ್ತುಗಳನ್ನ ಹೆಚ್ಚಾಗಿ ಹಾಕ್ತಾನ್ರಿ ಭೂಮಿಗೆ. ಭೂಮಿ ಕಡ್ಕೊಂಡ್ರಿ, ಬೆಳೆದ್ ಬೆಳಿತಾ. ಈಗ ತಿಪ್ಪಿ ಗೊಬ್ಬರ ಮಾಡ್ಯಾನ ಅಂತಿರಲ್ಲ, ಅದು ಎಷ್ಟು ಜಾಗದೊಳಗೆ ತಿಪ್ಪಿ ಗೊಬ್ಬರ ಮಾಡ್ಕೊಂಡಿರಿ? ನಮ್ದು 20-25 ಸರ್, 2 ಜಾಗದಾಗದವ್ರಿ. ಗುಮ್ಮ 2 ಫುಟ್ ರೀ, 20-20 ಸೈಡ್ ಐತ್ರಿ. ಶ್ರೀಶಲ್ ದರೇಪ ಅವ್ರ, ತಮ್ಮ ದಿನನಿತ್ಯದ ಬದುಕು ಯಾವ ತರ ಇರುತ್ತೆ? ನಮ್ದ್ರಿ ಮುಂಜಾನೆ ಹೇಳ್ತಾನ್ರಿ, 1 ರೂಪಾಯಿ ಹಣಕಾಸು ಮಾಡ್ತಾನ್ರಿ, ಸಗಣಿ ಎಲ್ಲ ತಗದ್ರಿ, ಮುಂದೆ ಮೇವು ಹಾಕಿರಿ, ಮುಂದೆ ವಾಡಿ ತರ್ತಾನ್ರಿ. ವಾಡಿ ತಂದ ನಾನ್ ದಿನನಿತ್ಯ ಕೆಲಸಕ್ಕೆ ತೊಡಗ್ತಾನ್ರಿ. ಅಂದ್ರೆ ಹೊಲಕ್ಕೆ 8 ಗಂಟೆಗೆ ಹೋಗ್ತಿರ್ತಾವ? ಹೊಲಕ್ಕೆ ನಾ 7 ಗಂಟೆಗೆ ಹೋಗ್ಕನ್ರಿ. 7 ಗಂಟೆಗೆ 7 ಗಂಟೆ 7 ಗಂಟೆ ಅನ್ನೋದ್ರಾಗ ಇದು ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾನೆ. ದನಕರುಗಳು ಎಷ್ಟು ಅದಾವ ತಮ್ಮ? 3 ಎಮ್ಮೆದವ್ರ ಸರ್. ಹಾಲಿಗಾಗಿ ಬಳಸ್ತಾ ಇದ್ರಿ? ಸರ್ ಹೆಚ್ಚಾದ್ರೂ ಮಾರ್ತಿವ್ರಿ ಸರ್, ಮಣಿಪುರತ್ತೇಗೂ ಇಟ್ಕೋತೀರಿ. ಈಗ ತಾವು 3 ಎಕರೆ ಜಮೀನೊಳಗ ಗೋವಿಂಜೋಳ ಹಾಕೇನಂದ್ರಿ? ಎಷ್ಟು ಎಕರೆ ಗೋವಿಂಜೋಳ ಹಾಕಿ? 2 ಎಕರೆ ಹಾಕಿನಿ ಸರ್. 2 ಎಕರೆ ಗೋವಿಂಜೋಳ? 2 ಎಕರೆ ಗೋವಿಂಜೋಳ ಮಾಡೇನ್ರಿ. ಈ ಗೋವಿಂಜೋಳ ಹಾಕೇನಂದ್ರಿ ಯಾವ ತಳಿಯ ಗೋವಿಂಜೋಳ ಹಾಕಿರಿ ನೀವು? ನಾವು ಬಾಯರ್ ತಳಿ ಹಾಕೇನ್ರಿ ಸರ್. 9198 ಅಂತ ತಳಿ ಐತ್ರಿ, ರೋಗ ನಿರೋಧಕ ಶಕ್ತಿ ಹೆಸರು ಸರ್. ಮತ್ತೆ ಇಳುವರಿನೂ ಚೆನ್ನಾಗಿದೆ ಸರ್. ಒಂದು ಪ್ಯಾಕೆಟ್ಗೆ ಎಷ್ಟು ಕೆಜಿ ಇರುತ್ತೆ? ಒಂದು 4 ಕೆಜಿ ಬೀಜ ಇರುತ್ತೆ ಸರ್. 4 ಕೆಜಿ ಬೀಜ? ಹೌದ್ರಿ. ಬೀಜವನ್ನ ಬೀಜೋಪಚಾರ ಮಾಡಿ ಬಿತ್ತಿರೋ ಹೇಗೆ? ಇಲ್ಲ ಸರ್, ನಾವು ಪ್ಯಾಕೆಟ್ ತಂದದ ಹಂಗ ಡೈರೆಕ್ಟ್ ಬಿತ್ತೀವ್ರಿ. ಅಂದ್ರೆ ಇದು ಒಂದು ಪ್ಯಾಕೆಟ್ಗೆ ಎಷ್ಟದ ರೇಟ್? 1450 ರೂಪಾಯಿ ಸರ್, ಒಂದು ಪ್ಯಾಕೆಟ್ಗೆ ರೀ. ಒಂದು ಪ್ಯಾಕೆಟ್ಗೆ. ಮತ್ತೆ ನೀವು 2 ಎಕರೆಗೆ ಎಷ್ಟು ಪ್ಯಾಕೆಟ್ ತೊಗೊಂಬರ್ರಿ? 4 ಪ್ಯಾಕೆಟ್ ಹಾಕ್ಬೇಕು ರೀ. 2 ಎಕರೆ 4 ಪ್ಯಾಕೆಟ್ ಹಾಕ್ಬೋದ್ರಿ. 4 ಪ್ಯಾಕೆಟ್ ತೊಗೊಂಬಂದು ಬಿತ್ತನೆ ಮಾಡ್ತಾನೆ ಸರ್. ಈ ಗೋವಿಂಜೋಳ ಬಿತ್ತದ ಯಾವಾಗ ಬಿತ್ತಿರ್ತಾವ? ನಾರೀ ಜೂನ್ 1ನೇ ವಾರ ಬಿತ್ತನ್ರಿ ಸರ್, 1ನೇ ವಾರ. ಗೋವಿಂಜೋಳವನ್ನ ನಾವು ವರ್ಷದ ಯಾವುದೇ ತಿಂಗಳಲ್ಲಿ ಇದನ್ನ ಬಿತ್ತಬಹುದು ಸರ್. ಅದಕ್ಕೆ ಸಮಯ ಅಂತ ಏನಿಲ್ಲ, ಯಾವಾಗ ಬಿತ್ತಿದ್ರು ಇದು ಬರುತ್ತೆ ಸರ್. ಮತ್ತೆ ಈ ಗೋವಿಂಜೋಳ ಈ 2 ಎಕರೆಯಲ್ಲಿ ತಾವು ಬೀಜವನ್ನು ಹಾಕಿದ ನಂತರ ಈ ಹೊಲದಲ್ಲಿ ಮತ್ತೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ? ನಾ ಬಿತ್ತುವಾಗ ಸರ್ 10-26 ಹಾಗೆ ಹಾಕ್ತೇನೆ ಸರ್. ಹಾಕಿದ ನಂತರ ಬಿತ್ತಿದ 15 ದಿವಸನಾಗ್ರಿ ಒಮ್ಮೆ ಇಮ್ಯಾಮೆಕ್ಟಿನ್ ಪಂಜಾಯಿಟ್ ಹೊಡಿತೇನೆ ಸರ್. ಹೊಡೆದ ನಂತರ ರೀ ಒಂದು ತಿಂಗಳಾಗ 20-25 ದಿವಸಕ್ಕೆ ಯೂರಿಯಾ ಕೊಡ್ತೇನೆ ಸರ್. ಯೂರಿಯಾ ಕೊಡೋಣ ರೀ, ಡುಮ್ ಹೊಡಿತೇನೆ ಸರ್. ಮತ್ತೆ ಮುಂದ್ರಿ ಮತ್ತೆ ನೀರೆಲ್ಲ ಯಾವಾಗ ಹಾಯಿಸ್ತೀರಿ? ನೀರು ಸರ್ ನೋಡಿ ಸ್ವಲ್ಪ ಒಣಗಿಸಿ ಹಾಸ್ತಾನೆ ಸರ್ ನೀರು. ಎಷ್ಟು ದಿನಕ್ಕೊಮ್ಮೆ? ಒಂದು ತಿಂಗಳಿಗೆ 15 ದಿವಸಕ್ಕೆ ಮಣ್ಣಿನ ಆಧಾರ ನೋಡ್ಕೊಂಡ್ರಿ, ಬಾಡಿ ಬಾಡಿಸಿ ನೀರು ಕೊಡ್ಬೇಕ್ರಿ ಸರ್. ತಿಪ್ಪೆ ಗೊಬ್ಬರ ಮಾಡೇನಿ ಅಂತಂದು ಮತ್ತೆ ಈ ರಾಸಾಯನಿಕ ಗೊಬ್ಬರ ಜೊತೆಗೆ ತಿಪ್ಪೆ ಗೊಬ್ಬರನ ಹಾಕ್ತಾ ಇದ್ರೆ ಹೇಗೆ? ಹೌದು ಸರ್, ರಾಸಾಯನಿಕ ಊಟಿನ ಜೋಡಿ ಉಪ್ಪಿನಕಾಯಿ ಇದ್ದಂಗೆ ರಾಸಾಯನಿಕ ಬೇಕಾರೆ ಸರ್. ಬರೀ ಸಾವಯವ ಮಾಡ್ತಂದ್ರೆ ಆಗೋದಿಲ್ಲ ಸರ್. ರಾಸಾಯನಿಕ ಬೇಕ್ರಿ ಸರ್. ರಾಸಾಯನಿಕ ಬೇಕು? ಬೇಕ್ರಿ. ಈಗ ತಿಪ್ಪೆ ಗೊಬ್ಬರ ಮಾಡಿದ್ದ ಸಾಕಾಗುತ್ತಾ ಅಥವಾ ಬೇರೆ ಕಡೆ ತೊಗೊಂಬರ್ತೀವಿ? ಮಾಡಿ ಸಾಕಾಗ ಸರ್. ಮೇ ಲಾಸ್ಟ್ನೇ ವಾರನಾಗ ನಾವು ತಿಪ್ಪೆ ಗೊಬ್ಬರ ಹಾಕ್ತಾನೆ ಸರ್. ಒಂದು ವರ್ಷದಾಗ ಬರುತ್ತೆ ಸರ್. ಗೋವಿಂಜೋಳ ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ? ಇದು 4 ತಿಂಗಳು ಬೆಳೆ ಸರ್. 4 ತಿಂಗಳು ಬೆಳೆ ರೀ. 1 ಕ್ವಿಂಟಲ್ಗೆ ಎಷ್ಟು ಅದರಿ? 1 ಕ್ವಿಂಟಲ್ಗೆ 1800 ಆಗಿದೆ ಸರ್. ಮೊದಲು 2800 ಇತ್ತು ರೀ, ಈಗ 1800 ಇದ್ರಿ ಒಂದು ಕ್ವಿಂಟಲ್ ರೀ. 1 ಎಕರೆಗೆ ಎಷ್ಟು ಬೆಳಿತೀರಿ? 1 ಎಕರೆಗೆ ಸರ್ ನಾ 22-23 ಕ್ವಿಂಟಲ್ ಬೆಳಿತೇನೆ ರೀ. 22-23 ಕ್ವಿಂಟಲ್ ರೀ. 45-50 ಕಟ್ಟ ಬೆಳಿತೀವಿ ನಾವು 1 ಎಕರೆಗೆ ರೀ. 1 ಎಕರೆಗೆ 3 ಎಕರೆಗೆ 140-150 ತನಕ ಬೆಳಿತೀವಿ. ಗೋವಿಂಜೋಳ ಬೆಳೆದ ಆದ್ಮೇಲೆ ನಂತರ ಮತ್ತೆ ಯಾವ್ದು ಹಾಕ್ತಿರಲ್ಲ? ನಾ ಗೋವಿಂಜೋಳ ತೆಗೆದ್ರೆ ಉದ್ದ ಹಾಕ್ತಾನೆ ಸರ್. ಮುಂದ್ರಿ ಕಡಲೆ ಟೈಮ್ ಸಿಕ್ಕರೆ ಕಡಲೆ ಹಾಕ್ತಾನೆ ರೀ. ಮುಂದು ಗೋಧಿನೂ ಹಾಕ್ತಾನೆ ರೀ. ಉದ್ದ ಅಂದ್ರೆ ಯಾವ ತಳಿ ಉದ್ದ ಹಾಕ್ತಿರಿ? ಉದ್ದು ಮಹಾಬೀಜ ಹಾಕ್ತಾನೆ ಸರ್. ನಾ ರೀ ಜವಾರಿಯೊಳಗೆ ಬರತ್ರಿ, ಮಹಾಬೀಜ ಹಾಕ್ತಾರೆ. ಚಲೋ ಅದ? ಚಲೋ ಐತೆ ಸರ್. ಮಾರ್ಕೆಟ್ಗೆ ಚಲೋ ಐತೆ ಸರ್. ರೋಗ ನಿರೋಧಕ ತಳಿ ಐತ್ರಿ ಸರ್. ರೋಗ ನಿರೋಧಕ ತಳಿ ಐತ್ರಿ. ಈ ಮಹಾಬೀಜ ಉದ್ದನ ಹಾಕ್ತಿರಲ್ಲ, ಇದು 1 ಎಕರೆ ಹಾಕ್ತಿರಿ? ಇದು ಒಂದು 2 ಎಕರೆ ಹಾಕ್ತಾನೆ ಸರ್. 2 ಎಕರೆ 2 ಎಕರೆ ಇದು ಗೋವಿಂಜೋಳ ತೆಗದ್ರಿ ಮತ್ತೆ ನಾ ಹಾಕ್ತಾನ್ರಲ್ಲ ಅವಾಗ ಕಮ್ಮಿ ಹಾಕದ್ರಿ ಗೊಂಜ್ ಮತ್ತೆ ಗೊಂಜ್ ಹಿಂಗೈತ್ರಿ. ಮಳೆಗಾಲದ ಬ್ಯಾಸಿಗೆ ಹೆಚ್ಚಾಗಿ ಅಂದ್ರೆ ಗೋವಿಂಜೋಳ ತೆಗೆದ ನಂತರ ಉದ್ದ ಹಾಕ್ತಾನೆ ಸರ್. ಬೆಳೆ ಪರಿವರ್ತನೆ ಮಾಡ್ಬೇಕು ಸರ್. ಬರೀ ಒಂದ ಬೆಳೆ ಬೆಳೆಯೋದ್ರಿ ಭೂಮಿ ಫಲವತ್ತತೆ ಕಳ್ಕೊತೈತ್ರಿ, ಮುಂದ್ ಬೆಳೆನೂ ಚೆನ್ನಾಗಿ ಬರೋಣ ಸರ್. ಅಂದ್ರೆ ಬದಲಾವಣೆ ಮಾಡೋದ್ರಿಂದ ಬೇರೆ ಬೆಳೆನೂ ಚೆನ್ನಾಗಿ ಚೆನ್ನಾಗಿ ಬರೀ ಸರ್. ಶ್ರೀಶೈಲ ಅವ್ರ, ಬದುವಿನಲ್ಲಿ ಏನೇನ್ ಹಾಕಿ? ಬದುವಿನಲ್ಲಿ ಸರ್ ಎರಡು ತೆಂಗಿನ ಮರ ಅದಾವ್ರಿ, ಅವು ಜವಾರಿ ಗಿಡ ಅದಾವ್ರಿ. 4 ವರ್ಷ ಆತ್ರಿ ಹಚ್ಚರಿ ಮನೆ ಸಲುವಾಗಿರಿ. 2 ನಿಂಬಿ ಗಿಡ ಅದಾವ್ರಿ. ಮಕ್ಕಳಿಗೆ ಅಂತ ಹೇಳಿ ಸರ ಸೀತಾಫಲ ಪೇರು ಗಿಡ ಹಚ್ಚೀನ್ರಿ, ಅವು ಜವಾರಿ ಗಿಡ ಅದಾವ್ರಿ. ನಮ್ಮ ಅಜ್ಜ ಹಚ್ಚಿದ ಹುಂಚಿ ಗಿಡ ಅದಾವ್ರಿ, ಅದ್ರೇನ್ ಕಾಯಿ ಬಿಡೋದ್ ಮಾರ್ತೀವ್ರಿ. ನಮ್ಮ ಅಜ್ಜ ಹಚ್ಚಿದ ಮಾವಿನ ಮರ ಐತ್ರಿ, ಆ ಗಿಡಕ್ಕೆ 50 ವರ್ಷ ಐತ್ರಿ. ಎಷ್ಟಾದ್ರು ಮಾವಿನ ಮರ? ಮಾವಿನ 2 ವರ್ಷ ನಮ್ಮ ಅಜ್ಜ ಹಚ್ಚಿದವ್ರಿ. 50 ವರ್ಷ ಆದ್ರೆ ಗಿಡ ಹಚ್ಚಿರಿ, ಇನ್ನ ಕಾಯಿ ಆಗ್ತಾವ್ರಿ. ಇನ್ನ ಗಿಡ ಬಾಳ ಇದ್ರಿ. 2009-8 ಸ್ವಲ್ಪ ಬರಗಾಲ ಬಿತ್ತರಿ, ಬರಗಾಲ ಸರ್ ಕಾಯಿಗಲಾರ್ಗ ಒಣಗಿ ಹೋದ್ರಿ ಸರ. ಕರಿಮೆ ಗಿಡ ಹಚ್ಚೀನ್ರಿ, ಬೇವಿನ ಗಿಡ ಬದಿನಾಗ ಅದಾವ್ರಿ. ಕರುಗಳ ಸಲುವಾಗಿ ಹುಲ್ಮೆ ಹಚ್ಚೀನ್ರಿ. ಬ್ಯಾಸಿಯಾಗ್ರಿ ಸರ್ ದನಗಳ ಸಲುವಾಗಿ ಚೊಕಚಿ ಹಚ್ಚೀನ್ರಿ. 2 ಗುಂಟೆ ರೀ ಹುಲ್ಮೆ ಹಚ್ಚೀನ್ರಿ. ಚಲೋ ಗೋವಿಂಜೋಳ ಮಾಡ್ತಾನ್ರಿ, ಉದ್ದ ಮಾಡ್ತಾನ್ರಿ. ವರ್ಷಕ್ಕೆ 2 ಬೆಳೆ ಮಳೆ ಸರಿಯಾಗಿ ಆತ್ರಿ ಎರಡು ಹೊಂಡತಾವ್ರಿ, ಮಳೆ ಅನುಕೂಲ ಆದ್ರೂ ಒಂದು ಹೊಂಡಬಹುದ್ರಿ. ಎಲ್ಲಾದ್ರಿಂದ ಆದಾಯ ಚೆನ್ನಾಗೈತಿ ತಮಗ? ಹಾ ಚೆನ್ನಾಗಿದ್ರಿ ಸರ್. ಮಳೆ ಸರಿಯಾಗಿ ಆತ್ನ ಎಲ್ಲ ಚೆನ್ನಾಗಿದ್ರಿ ಸರ್. ಮಳೆ ಸ್ವಲ್ಪ ಹೊಡ್ತಾ ಕೊಡ್ತಂದ್ರಿ, ಒಂದ್ ಬೆಳಿ ಬರ್ಬೋದ್ರಿ, ಒಂದ್ ಬೆಳಿ ಕುಲ್ಲಾನು ಕೇಳೋದ್ರಿ. ಅಲ್ಲ ಮತ್ತೆ ನೀರಾವರಿ ಐತಿಂತೀರಿ, ಯಾಕ ನೀರ್ ಕಡಿಮೆ ಅದ ನಿಮ್ ಬೋರ್ವೆಲ್ ನಾಗ? ಹಾ ರೀ, ಒಂದ್ ಬೋರ್ ಹೊಡೆದ್ರಿ ಸರ್, ಒಂದ್ 500-600 ಬೋಟ್ ಹೊಡೆದ್ರಿ, ಬೋರ್ ಫೇಲ್ ಆತ್ರಿ. ಬಾವಿನ ಒಂದ್ ಹೊಡೆದಿನಿ ಸರ್. ಅಂದ್ರೆ ಮಳಿ ಆದ್ರೆ ಹೊಲ್ದಾಗ ಸ್ವಲ್ಪ ನೀರ್ ಹಾದ್ ಹೋಗತ್ರಿ. ನೀರ್ ಹಾದ್ ಹೋತಂದ್ರಿ ಬಾವಿ ನೀರ್ ಉಳಿತಾವ್ರಿ, ಬ್ಯಾಸಿತನ ಸ್ವಲ್ಪ ಉಳಿತಾವ್ರಿ, ಬ್ಯಾಸಿಗೆ ಸ್ವಲ್ಪ ಮತ್ತೆ ಏನ್ ಉಳಿಯಂಗಿಲ್ರಿ, ಕುಡಿ ಸುಲಭಾಗಿರಿ, ಹುಲ್ಮೆವ್ರಿ, ಉಳಿತಾವ್ರಿ. ಅದ್ರಿಂದ ಸರ್ ಪೈಪ್ ಲೈನ್ ಮಾಡಿದ್ರಿ ಬಾವಿಯಿಂದ್ರಿ, ಸ್ವಲ್ಪ 80 ಪೈಪ್ ಲೈನ್ ಅದಾವ್ರಿ, ಪೈಪ್ ಲೈನ್ ಮಾಡಿ ಅದ್ರಿಂದ ಸ್ವಲ್ಪ ನೀರ್ ಹಾಸ್ತೀವ್ರಿ. ನಮ್ಮ ಅಜ್ಜ ತೆಗ್ದದ ಬಾವಿ ಐತ್ರಿ, ವರ್ಷ 10 ಫುಟ್ ಹೊಡೆದ್ರಿ, ಒಂದ್ 50-60 ಫುಟ್ ಮಾಡಿದ್ವಿ. ನಾವ್ 12 ವರ್ಷ ಆದ್ರಿ ಸರ್ ಒಕ್ಕಲ್ತನ ಮಾಡ್ತಾನ್ರಿ. ಮಕ್ಕಳ್ರಿ? ಮಕ್ಕಳು ಶಾಲಿ ಹೋಗ್ತಾರೆ, ಸ್ಕೂಲ್ ಸ್ಕೂಲ್ ಹೋಗ್ತಾರೆ. ಎಷ್ಟನೇ ತೋತಾರೆ ಮಕ್ಳು? ಒಬ್ಬರಿಗೆ 8ನೇ ಹೋಗ್ಕೊಳ್ರಿ, ಒಬ್ಬರು 5ನೇ ತೇರಿ, ಒಬ್ಬರು 6ನೇ ತೇರಿ, ಒಬ್ಬರು 3ನೇ. ಒಟ್ಟ ಎಷ್ಟ್ ಜನ ರೀ ಮಕ್ಳು? 5 ಜನ ಹೆಣ್ಮಕ್ಳು ರೀ ನಮ್ಗ್ರಿ. 5 ಜನ ಹೆಣ್ಮಕ್ಳು? ಹಾನ್ರಿ. 5 ಜನನು ಸ್ಕೂಲ್ ಹೋಗ್ರಿ. ಮಕ್ಕಳು ಮುಂಜಾನೆ ಶಾಲಿ ಹೋಗೋದ್ ತನ ಸರ್ ಸಹ ಮಾಡಿ ಹೋಗ್ರಿ, ಸ್ವಲ್ಪ ಹೊಲ್ದಾಗ್ರಿ ಮನ್ಯಾಗ್ರಿ. ನಿಮ್ಗೆಲ್ಲ ಸಹಾಯ ಮಾಡಿ ಹೋಗ್ತಾರ? ಹಾ ಸಹಾಯ ಮಾಡಿ ಹೋಗ್ರಿ. ಗಂಡ ಹೆಂಡತಿರಿ ಮುಂಜಾನೆ ಹಿಡಿದು ಸಂಜೆ ತನಕ ಹೊಲದಾಗಲಿ ದುಡ್ತೀವ್ರಿ. ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡೇನ್ರಿ. ಮೊದಲು ಒಂದ್ ಎಮ್ಮಿ ತಂದಿನ ಸರ್, ಅದ ಎಮ್ಮಿದಿ ಅಂದ್ರಿ 3 ಎಮ್ಮಿ ಮಾಡೇನ್ರಿ. ಅದು ಸ್ವಲ್ಪ ಹಳಿದಾಗ ಮಾರಿನ್ರಿ, ಅದ ಒಂದ್ ಎಮ್ಮಿದಿ ಅಂದ್ರಿ 3 ಎಮ್ಮಿ ಮನ್ಯಾಗ ಅದಾವ್ರಿ. ದಿನಕ್ಕೆ 2 ಹೊತ್ತ ಹಾಲು ಹಿಂಡ್ತೀವ್ರಿ. ನಾವ್ ಒಂದ್ 5-6 ಲೀಟರ್ ಹಾಲು ಹಿಡ್ತಿದ್ರಿ ಒಂದ್ ಎಮ್ಮಿ. ಮಳೆಯಿಂದ ಆಗ್ತಕ್ಕಂತ ಹಾನಿಗಳಿಗೆ ವಿಮಾ ಪಾಲಿಸಿಗಳನ್ನ ಮಾಡಿಸ್ತಿರೋ ಹೇಗೆ? ವಿಮಾ ಪಾಲಿಸಿ ಅದು ಏನ್ ಮಾಡಲ್ಲ ಸರ್. ಅಲ್ಲ ಮತ್ತೆ ನಷ್ಟ ಆದ್ರ? ನಷ್ಟ ಆದ್ರೆ ನಷ್ಟ ಸರ್. ಅಲ್ಲ ಮಾಡಿಸ್ಬೇಕಲ್ಲ ಗೋರ್ಮೆಂಟ್, ಅದಕ್ಕಾಗಿ ತಮಗೆಲ್ಲದನ್ನ ಸೌಕರ್ಯ ಕೊಡುವಾಗ ಯಾಕೆ ಎಷ್ಟು ಬಂದದ್ ಬರ್ಸೈತಿ ಹೇಳ್ರಿ? ಮಾಡಂಗಿಲ್ರಿ. ಇಲ್ಲ ಅದನ್ನ ಮಾಡಿಸ್ರಿ. ಹಾ, ನೀವು ಮಾಡಿಸೋದ್ರಿಂದ ನಿಮ್ಮ ಬೆಳೆ ಹಾನಿ ಆದ್ರೆ ನಿಮ್ಗೆ ಹಾಕಿದ ದುಡ್ಡು ಖರ್ಚು ವೆಚ್ಚ ಏನಾದ್ರೂ ನೀವು ಅದರಿಂದ ತಗೋಬಹುದು. ಹಾಗೆ ಬಿಡ್ಬಾಡ್ರಿ ಅದನ್ನ. ಮತ್ತೆ ನೀವು ಈ ಮಣ್ಣಿನ ಪರೀಕ್ಷೆ ಮಾಡಿಸ್ತಿರೋ ಹೇಗೆ? ಮಣ್ಣಿನ ಪರೀಕ್ಷೆ ಮಾಡಲ್ಲ ಸರ್. ನಾವು ಸಾವಯವ ವಸ್ತು ಹೆಚ್ಚಿರುತ್ತೀರಿ, ಕಣಕಿಯನ್ನು ಮಾರಂಗಿಲ್ರಿ ಸರ್. ನಾವೆಲ್ಲ ಭೂಮಿಗೆ ಹಾಕ್ತೀವ್ರಿ. ಸಾವಯವ ವಸ್ತು ಹೆಚ್ಚಾಕಿರೋ ಮಣ್ಣಿನ ಪರೀಕ್ಷೆ ಮಾಡೋದೇನು ಅವಶ್ಯಕತೆ ಇಲ್ಲ ನನಗೆ ಅನಿಸಿಕೆ ಐತಿ ಸರ್. ಈ ಜೋಳ ಯಾವ್ದು ಬೆಳಿತೀರಿ? ಜೋಳ ಬಿಳಿಜೋಳ ಬೆಳಿತೀನಿ ಸರ್. ನಾ ಕರ್ನಾಟಕದ ಬರ್ತದ್ರಿ, ಬಿಜಾಪುರ ತಳಿರಿ ಸರ್. M35 ಜೋಳ ಸಿಗುತ್ತೆ. ಅದು ಹೆಂಗ ಮಾರ್ಕೆಟ್ ನಾಗ ರೇಟ್ ಅದ? ಮಾರ್ಕೆಟ್ ನಾಗ ಏನ್ ಸರ್ ಈಗ 28 ಐತ್ರಿ ಸರ್. 28 ರೂಪಾಯಿ ಕೆಜಿ ಸರ್. 28 ರೂಪಾಯಿ ಕೆಜಿ ಕೆಜಿ ಸರ್. ಕ್ವಿಂಟಲ್ 28 28 ರೂಪಾಯಿ ಕೆಜಿ ಅಂದ್ರೆ ಕ್ವಿಂಟಲ್ಗೆ 2800 ಸರ್. ಎಷ್ಟು ಕ್ವಿಂಟಲ್ ಬೆಳಿತೀರಿ ಜೋಳನ? ಜೋಳ ಒಂದು 5-6 ಕ್ವಿಂಟಲ್ ಬೆಳಿತೀನಿ ಸರ್. 5-6 ಕ್ವಿಂಟಲ್ ರೀ. ಈಗ ಕಡಲೆ ಹಾಕ್ತೇನೆ ಅಂದ್ರೆ ಇದ್ರ ಜೊತೆಗೆ ಕಡಲೆ ಎಷ್ಟು ಬರುತ್ತೀರಿ? ಎಷ್ಟು ಕ್ವಿಂಟಲ್ ಬೆಳಿತೀರಿ? ಕಡಲೆ 8-10 ಕ್ವಿಂಟಲ್ ಬರುತ್ತೆ ಸರ್ 2 ಎಕರೆಗೆ. 2 ಎಕರೆಗೆ ಈ ಎಲ್ಲ ಗೋವಿನ ಜೋಳ ಆಗಿರ್ಬೋದು, ಜೋಳ ಆಗಿರ್ಬೋದು, ಉದ್ದ ಆಗಿರ್ಬೋದು, ಮತ್ತೆ ಕಡಲೆ ಆಗಿರ್ಬೋದು, ಈ ಎಲ್ಲದರಿಂದ ಒಟ್ಟು ವಾರ್ಷಿಕ ಆದಾಯ ಎಷ್ಟದ ತಮಗ? 1-7 ಲಕ್ಷ ತನ ಆಗತ್ತೆ ಸರ್. 1.5 ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಆಗತ್ತೆ ಸರ್. ಎಲ್ಲ ಖರ್ಚು ವೆಚ್ಚ ಹೋಗಿರಿ ಸರ್. ಎಲ್ಲ ಮನೆಯಲ್ಲಿ ಮಾಡ್ಕೋತೀರಿ ಸರ್? ಖರ್ಚು ವೆಚ್ಚ ಎಲ್ಲ ಹೋಗಿರಿ. 1-1.5 ಲಕ್ಷ ರೂಪಾಯಿ ಆಗುತ್ತೆ. ಈ ಹೈನುಗಾರಿಕೆ ಮಾಡ್ತೇನೆ ಅಂದ್ರಲ್ಲ, ಹೈನುಗಾರಿಕೆಗೆ ಏನೇನ್ ಮಾಡ್ತೀರಿ? ಎಮ್ಮಿಗಳದವ್ರಿ ಸರ್. ಒಂದ್ 3 ಎಮ್ಮಿ ಅದಾವ್ರಿ. ಎಮ್ಮಿಗಳಿಂದ ಹೈನುಗಾರಿಕೆ ಮಾಡ್ಕೋತೀರಿ. ಅವಕ್ಕೆಲ್ಲ ಮೇವು ಗೋವಿನ ಜೋಳದ ಸರ್, ಬಿಳಿ ಜೋಳದ ಕಣಕಿರಿ. ಏನೇನ್ ಕೊಡ್ತೀರಿ ಅವಕ್ಕೆ? ಅವ್ರಿ ಹಿಂಡಿ ಹಾಕ್ತಿರಿ ಸರ್. ಹತ್ತಿಗಳು ಮತ್ತು ಗೋವಿನ ಜೋಳ ಮಿಕ್ಸ್ ಮಾಡಿ ಹಿಂಡಿ ಹಾಕ್ತಿವಿ ಸರ್. ಸಮತೋಲಿಂದ ಹಾರ ಕೊಡ್ತೀವ್ರಿ ಯಾವಾಗಲೂ ರೀ. ಗೋದ್ರೇಜ್ ಕಂಪನಿ ಸಮತೋಲಿಂದ ಹಾರ ಕೊಡ್ತೀವ್ರಿ, ಕೊಟ್ರಿ ಯಾವ್ದು ರೋಗ ಬರಂಗಿಲ್ರಿ ಅದಕ್ಕೆ. ಈ ದಿನಕ್ಕೆ ಎಷ್ಟು ಹೊತ್ತು ಕೊಡ್ತೀರಿ ಅದನ್ನ? 2 ಟೈಮ್ ಕೊಡ್ತೀವಿ ಸರ್. ಬೆಳಿಗ್ಗೆ 6, ಸಂಜೆ 6 ಗಂಟೆಗೆ. ಅಂದ್ರೆ ಒಂದು ದಿನ ತಪ್ಸಂಗಿಲ್ಲ? ತಪ್ಸಂಗಿಲ್ಲ ಸರ್. ಮುಗಿಯೋರಿಗೇನು ಸರ್ ಕೊಡ್ತೀವ್ರಿ. ಬೇಸಿಗೆ ಕಾಲದಾಗ ಮೇವೆಲ್ಲ ಒಣಗಿ ಬಿಟ್ಟಿರುತ್ತೆ, ಅವಾಗ ಅವಾಗ ಸ್ವಲ್ಪ ಪ್ರಮಾಣ ಕೊಡ್ತೀವಿ ಸರ್. ಸ್ವಲ್ಪ ಪ್ರಮಾಣದಿಂದ ಕೊಡ್ತೀವಿ. ಯಾವುದೇ ತೊಂದರೆ ಇಲ್ಲ? ತೊಂದರೆ ಇಲ್ಲ. ತಾವು ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಅಂದ್ರಿ, ಈ ತಮ್ಮಲ್ಲಿ ದನಗಳದವಂದ್ರಿ, ಇವುಗಳಿಗೆ ತೊಂದರೆ ಆದಾಗ ಅಥವಾ ರೋಗ ರುಜಿನಗಳಿಗೆ ಬೆಳೆದಾಗ ಇವುಗಳ ಆರೈಕೆಯನ್ನ ಯಾವ ತರ ಮಾಡ್ಕೊಂಡಿದ್ದೀರಿ? ತಾವು ಕರು ಹುಟ್ಟಿದ ಫಸ್ಟ್ನೇ ಡೋಸ್ ರೀ 7ನೇ ದಿನಕ್ಕೆ ಜಂತಿನ ಔಷಧ ಹಾಕ್ಬೇಕ್ರಿ. ಮುಂದೆ 21 ದಿನಕ್ಕೆ ಹಾಕ್ಬೇಕ್ರಿ. ಮತ್ತು ತಿಂಗಳ 6 ತಿಂಗಳ ತನಕ ಕರುವಿಗೆ ಜಂತಿನ ಔಷಧ ಕೊಡ್ಬೇಕ್ರಿ. ಅಂದ್ರೆ ಪಶು ವೈದ್ಯಾಧಿಕಾರಿಗಳು ತಮ್ಮಲ್ಲಿ ಹತ್ತಿರದಲ್ಲಿ ಯಾರಿದ್ದಾರೆ ಅವ್ರನ್ನ ಸಂಪರ್ಕಿಸಬೇಕ್ರಿ. ಸಂಪರ್ಕಿಸಿ ಆಧಾರ ಮ್ಯಾಗ ರೀ ಜಂತಿನ ಔಷಧ ಹಾಕ್ಬೇಕ್ರಿ. ಅವ್ರು ಹೇಳ್ತಾರೆ ಇಷ್ಟ ಹಾಕ್ರಿ. ಹಾ ರೀ, ಹುಟ್ಟಿದ 7ನೇ ದಿನ ರೀ, ಮುಂದೆ 21 ದಿನಕ್ಕೆ ರೀ, ಮುಂದೆ 1 ತಿಂಗಳ 6 ತಿಂಗಳ ತನಕ ಹಾಕ್ಬೇಕು ಸರ್. ತಾವು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ತಮ್ಮ ಮನೆಯಲ್ಲಿ ಯಾರ್ಯಾರು ಸಹಕಾರ ಮಾಡ್ತಾರೆ? ನಮ್ಮ ಮನೆಯವ್ರ ಹೆಣ್ಮಕ್ಳು ರೀ, ನಾವು ರೀ. ತಾವು ತರಕಾರಿ ಬೆಳಿತೇನೆ ಅಂತ ಅಂದ್ರಿ, ತರಕಾರಿ ಮನೆ ಪೂರ್ತಿಗೆ ಬೆಳಿತಾ ಇದ್ರ ಹೇಗೆ? ಮನೆ ಸೊಲ್ಲಾಗಿ ಹೆಚ್ಚಿಗೆ ನಾವು ಸಾವಯವ ಬೆಳಿತೀವ್ರಿ. ತರಕಾರಿ ಒಳಗೆ ಏನೇನ್ ಹಾಕಿರಿ? ನಾನು ಚೌಳಿ ಹಾಕೇನ್ರಿ, ಬೆಂಡಿ ಹಾಕೇನ್ರಿ, ಒಂದು ಹಿರಿ ಹಾಕೇನ್ರಿ, ಸೌತಿ ಹಾಕೇನ್ರಿ, ಮೂಲಂಗಿ ಮಾಡೇನ್ರಿ. ಮನೆ ಸಲುವಾಗಿರಿ, ಮನೆ ಸಲುವಾಗಿ ಎಷ್ಟು ಬೆಳಿತೀರಿ ಸರ್? ಒಂದು 20 ಗುಂಟೆ ಬೆಳಿತೇನ್ರಿ ಸರ್. 20 ಗುಂಟೆ ರೀ. ಹೆಚ್ಚಿಗೆ ಆತಂದ್ರ ಮಾರು ಸಲುವಾಗಿ ಹೋಗತ್ರಿ. ಹೆಚ್ಚಿಗೆ ಮನೆ ಸಲುವಾಗಿ ಅಷ್ಟೇ. ಸಾಕಷ್ಟು ತಮಗ ತರಕಾರಿ ಸಿಗುತ್ತೆ? ಸಿಗುತ್ತೆ ಸರ್. ಮತ್ತೆ ಊರಲ್ಲಿ ಯಾರಾದ್ರೂ ಕೇಳಿದ್ರೆ ಅವ್ರಿಗೂ ಕೊಡ್ತೀವಿ ಸರ್. ಕೊಡ್ತೀವಿ, ಮಾರಾಟ ಬಾರ ಕೊಡ್ತೀರಿ ಸರ್? ಹಂಗ ಪುಕ್ಕಟ್ಟಿನ ಕೊಟ್ಟಿದ್ರು ಸರ್. ಏನಕ್ಕೆ ಅವ್ರಿ ಹೆಚ್ಚು ಮಾರೋದೇನು ವಿಶೇಷ ಕಡಿಮೆ ರೀ? ಮನೆ ಬಾಜುದಾರಿ ಕೊಡ್ತೀರಿ ಸರ್. ಈಗ ಮತ್ತೆ ಮುಂದೆ ತಮ್ಮ ಹೊಲದಲ್ಲಿ 3 ಎಕರೆಯಲ್ಲಿ ಗೋವಿನ ಜೋಳ, ಉದ್ದು, ಕಡಲೆ ಇವುಗಳಲ್ದನ್ನ ಮತ್ತೆ ಬೇರೆ ಬೆಳೆಯನ್ನ ಬೆಳಿಲಿಕ್ಕೆ ಏನಾದರೂ ಯೋಜನೆ ಹಾಕೊಂಡಿದ್ರೆ? ಹೌದು ಸರ್, ಈಗ ಸ್ವಲ್ಪ ಬಸವೇಶ್ವರಿ ಆತ್ ನೀರಾವರಿ ಬರತೈತ್ರಿ, ಬಂದ ನಂತರ ಕಬ್ಬ ಅರಿಶಿಣ ಮಾಡೋ ವಿಚಾರನಾಗಿದೀವ್ರಿ. ಕಬ್ಬ ಅರಿಶಿಣ ಮಾಡೋ ವಿಚಾರನಾಗಿದೀವ್ರಿ. ಅದೇ ಆಡು ಸಾಕಾಣಿಕೆ ಸ್ವಲ್ಪ ಮಾಡ್ಬೇಕಂತನ್ರಿ, ಒಂದು 20 ಆಡ ಮಾಡ್ಬೇಕನ್ನೋ ಮುಂದೆ ಹವ್ಯಾಸ ಐತ್ರಿ ಸರ್. ಕುರಿ ಸಾಕಾಣಿಕೆ ಮಾಡ್ಬೇಕಂತ ಇದೆ. ಹಾ ಹೌದು ಸರ್. ಯಾಕಂದ್ರೆ ಶ್ರೀಶೈಲ ಅವರೇ, ಈ ಕುರಿ ಸಾಕಾಣಿಕೆಯಿಂದ ಉಪಕಸಬನ್ನ ಅಳವಡಿಸ್ಕೊಂಡ್ರೆ ಹೆಚ್ಚು ತಮಗೆ ಲಾಭನೂ ಸಿಗುತ್ತೆ, ಮತ್ತೆ ಅದರಿಂದ ಆದಾಯ ದ್ವಿಗುಣಗೊಳ್ಳುತ್ತೆ. ಇದರಿಂದ ತಮ್ಮ ಬದುಕು ಚೆನ್ನಾಗಿ ಹಸನಾಗ್ತದೆ, ಎಲ್ಲರೂ ಚೆನ್ನಾಗಿ. ಹ್ಞೂ ಸರ್, ಕೃಷಿಯನ್ನ ಮಾಡ್ತಾ ಇದ್ರಿ, ಕೃಷಿಯ ಜೊತೆಗೆ ಸಮಗ್ರ ಕೃಷಿಕರಾದ್ರೆ ಹೆಚ್ಚು ಲಾಭವನ್ನು ಗಳಿಸಬಹುದು. ಬರೀ ನೀವು ಕೃಷಿ ಇಷ್ಟಕ್ಕೆ ಸೀಮಿತ ಆದ್ರೆ ಹೆಚ್ಚು ಲಾಭವನ್ನು ಪಡಲಿಕ್ಕೆ ಸಾಧ್ಯ ಆಗೋದಲ್ಲ. ಇದ್ರ ಜೊತೆಗೆ ತಾವು ಮೀನು ಸಾಕಾಣಿಕೆ ಮಾಡೋದಾಗಿರ್ಬೋದು, ಕೋಳಿ ಸಾಕಾಣಿಕೆ ಮಾಡೋದಾಗಿರ್ಬೋದು, ಕುರಿ ಸಾಕಾಣಿಕೆ ಮಾಡೋದಾಗಿರ್ಬೋದು, ಈ ತರದ ಉಪಕಸಬುಗಳನ್ನ ತಾವು ತಮ್ಮ ಹೊಲದಲ್ಲಿ ಮಾಡಿಕೊಂಡ್ರೆ ಹೆಚ್ಚು ಲಾಭವನ್ನ ಗಳಿಸ್ತೀರಿ. ಅದಕ್ಕೆ ಈ ನಿಟ್ಟಿನೊಳಗೂ ಸ್ವಲ್ಪ ಗಮನವನ್ನ ಹರಿಸಿರ್ತಾವು. ಹೌದು ಸರ್. ಆಮೇಲೆ ತಮ್ಮ ಅಕ್ಕಪಕ್ಕದ ಕೃಷಿ ಅಧಿಕಾರಿಗಳನ್ನ ಭೇಟಿಯಾಗ್ರಿ, ಅವರಿಂದ ಮಾಹಿತಿ ತಗೊಂಡು ತಮ್ಮ ಭೂಮಿಗೆ ಏನೇನು ಬೇಕು, ಎಷ್ಟು ರಾಸಾಯನಿಕ ಬೇಕು, ಮಣ್ಣು ಪರೀಕ್ಷೆಯನ್ನು ಮಾಡಿಸ್ರಿ. ಅದರಿಂದ ನಿಮ್ಗೆ ಗೊತ್ತಾಗತ್ತೆ, ಭೂಮಿಯ ಫಲವತ್ತತೆ ಗೊತ್ತಾಗತ್ತೆ. ಆ ಫಲವತ್ತತೆಯಿಂದ ನೀವು ಏನನ್ನ ಬೆಳೆದ್ರೆ ಹೆಚ್ಚು ಫಲ ನಿಮ್ಗೆ ಸಿಗುತ್ತೆ ಅನ್ನೋದನ್ನು ಖಾತ್ರಿ ಆಗುತ್ತೆ. ಮೊದಲ ಮಣ್ಣು ಪರೀಕ್ಷೆ ಮಾಡಿಸ್ರಿ. ಹೌದು ಸರ್, ಮಾಡಿಸ್ತೀವಿ ಸರ್. ಇನ್ ಮುಂದ್ರಿ, ಬಹಳ ಸಂತೋಷ. ಶ್ರೀಶೈಲ ದರೆಪ್ಪ ಕಾರ್ಜನಿಯವರೇ, ತಮ್ಮ ಕೃಷಿಯ ಬದುಕನ್ನ ನಮ್ಗೆ ಇಲ್ಲಿವರೆಗೂ ತಿಳಿಸ್ಕೊಟ್ರಿ, ತಾವು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಸಾಕಷ್ಟು ಲಾಭವನ್ನ ಗಳಿಸ್ರಿ ಅಂತ ಈ ಮೂಲಕ ತಮಗೆ ಹೇಳುತ್ತಾ, ಉಪಕಸಬುಗಳನ್ನ ನಾನು ಆವಾಗಲೇ ಹೇಳಿದಾಗೆ ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮೀನು ಸಾಕಾಣಿಕೆ ಆಗಿರ್ಬೋದು, ಇವುಗಳನ್ನ ತಮ್ಮ ಹೊಲದಲ್ಲಿ ಅಳವಡಿಸ್ಕೊಂಡಿದ್ದಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ, ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರಿಂದ ಸಹಾಯವನ್ನ ಪಡೆದು ಇನ್ನೂ ಹೆಚ್ಚು ತಾವು ಲಾಭವನ್ನ ಗಳಿಸಬಹುದು. ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ತಮ್ಮ ಕೃಷಿಯ ಬದುಕಿನ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರಿ, ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿಯವರೆಗೆ ಅಥಣಿ ತಾಲೂಕು ಗುಂಡೇವಾಡಿ ಗ್ರಾಮದ ಶ್ರೀಶೈಲ ಧರಪ್ಪ ಕಾರ್ಜಣಗಿ ಅವರ ಕೃಷಿ ಬದುಕಿನ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕುಮಾರಗಡಿ. ಈಗ ರೈತರಿಗೆ ಸಲಹೆ. ರೈತ ಬಾಂಧವರೇ ಗಮನಿಸಿ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿಕ್ ನವೋದ್ಯಮ ಪೋಷಣಾ ಕೇಂದ್ರದಡಿ ಬರುವ ಡಿಸೆಂಬರ್ 5 ಮತ್ತು 6 ಶುಕ್ರವಾರ ಹಾಗೂ ಶನಿವಾರದಂದು ಕೃಷಿ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದೊಳಗ ರಾಷ್ಟೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 2 ದಿನಗಳ ಈ ಪ್ರತಿಷ್ಠಿತ ಕಾರ್ಯಕ್ರಮ ದೇಶಾದ್ಯಂತದ 150 ಹೆಚ್ಚು ಕೃಷಿ ತಂತ್ರಜ್ಞಾನದ ನವೋದ್ಯಮಿಗಳು, ನಾವೀನ್ಯಕರು, ರೈತರು, ಹೂಡಿಕೆದಾರರು, ಉದ್ಯಮಿ ನಾಯಕರು, ಸಂಶೋಧಕರು ಇವರನ್ನ ಒಳಗೊಂಡಂತಹ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದೊಳಗೆ ನವೋದ್ಯಮಗಳು ತಮ್ಮ ತಮ್ಮ ತಂತ್ರಜ್ಞಾನ ಆಗಿರಬಹುದು, ತಮ್ಮ ತಮ್ಮ ಸೇವೆಯ ಪ್ರದರ್ಶನ ಮಾಡ್ತಾರ, ಅಲ್ದ ಮಾರಾಟ ಮತ್ತು ಗ್ರಾಹಕರ ಒಪ್ಪಂದ ಅವಕಾಶಗಳು ಕೂಡ ಇರ್ತಾವ. ಈ ಕಾರ್ಯಕ್ರಮದ ಸದುಪಯೋಗವನ್ನ ಎಲ್ಲರೂ ಪಡ್ಕೋಬೇಕು ಅನ್ನೋದು ಕೃಷಿ ವಿಶ್ವವಿದ್ಯಾಲಯದ ವಿನಂತಿ. ರಾಷ್ಟೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 NASC 2025 ಇದರ ವಿಶೇಷತೆ ಏನು ಅಂತಂದ್ರೆ, NASC 2025 ಕೃಷಿ ಮತ್ತು ಸಂಬಂಧಿತ ವಲಯಗಳೊಳಗೆ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಹಯೋಗವನ್ನ ಉತ್ತೇಜಿಸಲಿಕ್ಕೆ ವಿನ್ಯಾಸಗೊಳಿಸಲಾದಂತಹ ವಿಶೇಷ ವೇದಿಕೆ ಅಂತಾನೆ ಹೇಳಬಹುದು. 2024 ನಡೆದಂತಹ NASCಯ ಯಶಸ್ಸಿನ ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೃಷಿಯೊಳಗೆ ಕ್ರಾಂತಿಕಾರಿ ಪರಿಹಾರಗಳನ್ನು ಪ್ರದರ್ಶಿಸಲಿಕ್ಕೆ ಕೃಷಿ ತಂತ್ರಜ್ಞಾನದ ನವೋದ್ಯಮಗಳು, ನಾವೀನ್ಯಕಾರರು, ರೈತರು, ಹೂಡಿಕೆದಾರರು, ತಜ್ಞರು, ನೀತಿ ನಿರೂಪಕರು, ಸಂಶೋಧಕರು ಮತ್ತು ಉದ್ಯಮ ನಾಯಕರಿಗೆ ಎಕ್ಸ್ಪೋ ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ಟಾರ್ಟ್ಅಪ್ಗಳಿಗೆ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಿಕ್ಕೆ ಅವಕಾಶ, ಪಾಲುದಾರರೊಂದಿಗೆ ಸಂಯೋಜನೆ, ಹೂಡಿಕೆಗಳನ್ನು ಅನ್ವೇಷಿಸಲಿಕ್ಕೆ ಸುಸ್ಥಿರ ಬೆಳವಣಿಗೆಗೆ ಸಹಯೋಗ, ವಿದ್ಯಾರ್ಥಿಗಳು ನಾವೀನ್ಯಕಾರರಿಗೆ ಆಲೋಚನೆಗಳನ್ನು ಹುಟ್ಟುಹಾಕಲಿಕ್ಕೆ ಮತ್ತು ನವೋದ್ಯಮ ಸ್ಥಾಪನೆ ಪ್ರೋತ್ಸಾಹಿಸಲಿಕ್ಕೆ ಹ್ಯಾಕಥಾನ್. ಇನ್ನು ರಾಷ್ಟೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 ಅಂದರೆ NASC 2025, ಇದರಿಂದ ರೈತರಿಗೆ ಆಗುವಂತಹ ಅನುಕೂಲಗಳೇನು ಅದನ್ನು ತಿಳ್ಕೊಳ್ಳೋಣ. ಕೃಷಿಯೊಳಗೆ ಹಲವಾರು ಸವಾಲುಗಳಿದ್ದು ಕೃಷಿ ಕ್ಷೇತ್ರದೊಳಗೆ ತೀವ್ರಗತಿಯೊಳಗೆ ಬದಲಾವಣೆ ಆಗ್ತಾ ಇದೆ. ಹೊಸ ತಂತ್ರಜ್ಞಾನಕ್ಕೆ ಬೇಡಿಕೆ ಅದ, ಇದನ್ನು ಕೃಷಿ ಸ್ಟಾರ್ಟ್ಅಪ್ಗಳಿಂದ ಪೂರೈಸಲಿಕ್ಕೆ ಸಾಧ್ಯ ಅದ. ರಾಷ್ಟೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 ಇದರೊಳಗೆ ರೈತರಿಗಾಗಿ ಯಾವ್ಯಾವ ವ್ಯವಸ್ಥೆಗಳವ ಅದನ್ನು ತಿಳ್ಕೊಳ್ಳೋಣ ಅಂತ. ಇದರೊಳಗೆ ಪ್ರದರ್ಶನ ಭೇಟಿ ಅದ, ಊಟದ ವ್ಯವಸ್ಥೆ ಅದ, ವ್ಯಾಪಾರ ಸಂಬಂಧಗಳಿಗೆ ಅವಕಾಶ ಅದ. ರಾಷ್ಟ್ರೀಯ ಎಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 ಉದ್ಯಮಿದಾರರು ಮತ್ತು ಯುವಕರಿಗೆ ಆಗುವ ಉಪಯೋಗಗಳು ಏನು ಅಂದ್ರ, ಯುವಕರಿಗೆ ನವೋದ್ಯಮಗಳ ಪರಿಚಯ ಆಗ್ತದ, ಯೋಜನೆಯ ಪರಿಚಯ ಆಗ್ತದ, ಅವರು ಉದ್ಯಮಿಗಳ ಆಗಬಹುದು ಅನ್ನುವಂತಹ ಸಂತಸ. ಈಗ ಕೇಳಿ ಬೈಲಹೊಂಗಲ ತಾಲೂಕು ಬೆಳವಾಡಿಯ ಜೀವನ್ ವೀರಪ್ಪ ಕಮ್ಮಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ನೋಡಲಾಗದೆ ದೇವಾ ನೋಡಲಾಗದೆ ಕೂಡಿ ನಿಲ್ಲದಿಟ್ಟೆ ಮೂರು ನಾಡಲೆ ಸುಮಾಡಲೆನ್ನ ಕೂಡಿ ನಿಲ್ಲದಿಟ್ಟೆ ಮೂರು ನಾಡಲೆ ಸುಮಾಡಲೆನ್ನ ನೋಡಲಾಗದೆ ದೇವಾ ನೋಡಲಾಗದೆ ನೋಡಲಾಗದೆ ದೇವಾ ನೋಡಲಾಗದೆ ಓಡಲಿಲ್ಲ ಸತಿಮಿರ ಮುಸಕಿ ಮುಗಿದು ನಲಿಯದನ್ನ ಹೃದಯ ನಲಿನ ವಲರ ದಿವ್ಯ ರೂಪ ನಿಲ್ನ ವಲರ ದಿವ್ಯ ರೂಪ ನಿಲ್ನ ಬಲದ ಬಾನು ನಯನದಿಂದ ವಲರ ದಿವ್ಯ ರೂಪ ನಿಲ್ನ ಬಲದ ಬಾನು ನಯನ ಕಲಿಯ ಜನ್ನ ಮೋಹ ವಿಸರವೆಂಬ ವನವಾನು ರುಹಿ ಮಿಸು ಕಲಿಯ ವಿಸರವೆಂಬ ವನವಾನು ಬಸಿತವೆನಸಿ ರುದ್ರ ನಿನ್ನ ಬಸಿತವೆನಸಿ ರುದ್ರ ನಿನ್ನ ನೊಸಲ ವನ್ಹಿ ನೇತ್ರದಿಂದ ಬಸಿತವೆನಸಿ ರುದ್ರ ನಿನ್ನ ನೊಸಲ ಶಂಭುಲಿಂಗ ವಾಮ ಗುರು ಸುಧಾರಕ್ಕೆ ಇಂದ ಇಲ್ಲಿವರೆಗೆ ಬೈಲಹೊಂಗಲ ತಾಲೂಕು ಬೆಳವಾಡಿಯ ಜೀವನ್ ವೀರಪ್ಪ ಕಮಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಈಗ ಕಿಳಿ ನಾಯಕನ ಹುಲಿಕಟ್ಟಿಯ ಲಕ್ಷ್ಮೀಬಾಯಿ ಹರಿಜನ್ ಅವರಿಂದ ಗೀಗಿ ಪದ. ತಾಯಿ ಧೈರ್ಯ ಶಾಲಿ ವೈರಿಯಲ್ಲಿ ನಡಗಿಸಿ ಬಿಟ್ಟಾಗಿ ಅಕ್ಕ ತಂಗಿ ತಾಯಿಗರ ಚಿತ್ತಗೊಟ್ಟಗೆರೆವ್ವ ಅಕ್ಕ ತಂಗಿ ತಾಯಿಗರ ಚಿತ್ತಗೊಟ್ಟಗೆರೆವ್ವ ಸಂಸ್ಥಾನಕ್ಕೆ ವಾರಸದಾರ ಪುತ್ರ ಸಂತಾನ ಇಲ್ಲದಕ್ಕ ಏನ್ ಮಾಡಿದ್ರಿ ಅವಾಗ ಕೇಳ್ರಿ ಸಂಸ್ಥಾನಕ್ಕೆ ವಾರಸದಾರ ಪುತ್ರ ಸಂತಾನ ಇಲ್ಲದಕ್ಕ ಚೆನ್ನಮ್ಮ ರಾಣಿ ಅವರು ಹಾಕಿದಾರು ಹಂಚಿ ತಾಯಿ ಚೆನ್ನಮ್ಮ ರಾಣಿ ಅವರು ಹಾಕಿದಾರು ಹಂಚಿ ತಾಯಿ ಚೆನ್ನಮ್ಮ ರಾಣಿ ಅವರು ಹಾಕಿದಾರ ಹಂಚಿಗೆ ದತ್ತಪುತ್ರನ ಮಾಡುವುದು ದತ್ತಪುತ್ರನ ಮಾಡುವುದು ಗೊತ್ತಾತಿ ಸರ್ಕಾರಕ್ಕ ಸುದ್ದಿ ಹತ್ತಿ ಪಿತೃ ಕೊಟ್ಟು ಕುಂಕುಳಕ್ಕೆ ಸುದ್ದಿ ಕೇಳಿದ ತಕ್ಷಣಕ್ಕ ಸುದ್ದಿ ಕೇಳಿದ ಕ್ಷಣಕ್ಕ ನಿದ್ದಿ ಹತ್ತಲಿ ಸುದ್ದಿ ಕೇಳಿದ ಕ್ಷಣಕ್ಕ ಹತ್ತಿನಂತ ಎರಗಿ ಬಿಟ್ರು ಹತ್ತಿ ತೋಬೆಂಕಿ ಸುದ್ದಿ ಕೇಳಿದ ಕ್ಷಣಕ್ಕ ಸದ್ದ ಇಲ್ಲದ ಪರ್ಕಿ ಅವರು ಬಂದ ಕೂಡಿದಾರು ಕಿತ್ತೂರಿಗೆ ಬಂದ ಕೂಡಿದಾರು ಕಿತ್ತೂರಿಗೆ ಮುಗ್ ಮುಗ್ಗೆ ಜನರಿಗೆ ಕರೆಸಿ ಮಾಡಿ ಇಲ್ಲ